ಹಾಗಾಗಿ ಮನುಷ್ಯ ತನ್ನ ಉಳಿವಿಗಾಗಿ ತನಗೆ ಬೇಕಾಗುವಂತಹ ಔಷಧಿ ಇತ್ಯಾದಿಗಳನ್ನ ಸಂರಕ್ಷಿಸಿಕೊಳ್ಳಕ್ಕಾಗಿ, ಶುದ್ಧ ಗಾಳಿಯನ್ನು ಸಂರಕ್ಷಿಸಿಕೊಳ್ಳಿಕ್ಕಾಗಿ, ಶುದ್ಧ ನೀರನ್ನು ಪಡೆಯೋದಕ್ಕೋಸ್ಕರವಾಗಿ ವನ್ಯಜೀವಿಗಳನ್ನು ಉಳಿಸ್ಕೊಳ್ಳೋದು ಅನಿವಾರ್ಯ ಆಗಿದೆ. ಈ ಅನಿವಾರ್ಯತೆಯ ಬಗ್ಗೆ ಜನಗಳಿಗೆ ಒಂದು ಅರಿವಳಿಕೆಯನ್ನು ಕೊಟ್ಟು ವನ್ಯಜೀವಿಗಳು ಎಷ್ಟು ಮಹತ್ವದ್ದಾಗಿದ್ದಾವೆ, ಅವುಗಳಿಲ್ಲದೇ ಮನುಷ್ಯ ಸಾಧನೆ ಮಾಡಿದ್ದೆಲ್ಲ ಶೂನ್ಯ ಆಗ್ತದೆ, ವನ್ಯಜೀವಿಗಳನ್ನು ಉಳಿಸ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂತಹ ಒಂದು ಇದನ್ನೇ ಈ ವನ್ಯಜೀವಿ ಸಪ್ತಾಹ. ಮುಖ್ಯವಾಗಿ ಅರಣ್ಯ ಇಲಾಖೆ ಈ ಸಂದರ್ಭದಲ್ಲಿ ಯಾವ್ಯಾವ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳುತ್ತೆ ಅಂತೀರಿ? ಇದರಲ್ಲಿ ಅನೇಕ ತರಹದ ಕಾರ್ಯಚಟುವಟಿಕೆಗಳನ್ನ ನಾವು ಹಮ್ಮಿಕೊಳ್ತೀವಿ. ಒಂದು, ಅಲ್ಲಲ್ಲಿ ಜಾಥಾಗಳನ್ನ ನಡೆಸ್ತೇವೆ, ಜಾಥಾ ಮುಖಾಂತರ ಜನರ ಗಮನ ಸೆಳಿತೇವೆ, ಅರಿವೊಂದು ಮೂಡಿಸಲಿಕ್ಕೆ ಜನರ ಗಮನ ಸೆಳೆದು ಆ ಸಂದರ್ಭದಲ್ಲಿ ಅವರಿಗೆಲ್ಲ ಏನೇನು ತಿಳುವಳಿಕೆ ಕೊಡಬೇಕು ಅದನ್ನ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಎರಡನೆಯದು, ಬೆಳೆ ಸಿರಿ ಮೊಳಕೆಯಲ್ಲಿಯೇ ನೋಡು ಅಂತ ಹೇಳಿದ ಹಾಗೆ, ಚಿಕ್ಕ ಮಕ್ಕಳಿರೋ ಹಾಗೇನೆ ನಾವು ಈ ಮಹತ್ವವನ್ನು ತಿಳಿಸ್ಕೊಟ್ರೆ ಅವರು ಅದನ್ನ ಮೈಗೂಡಿಸ್ಕೊಳ್ತಾರೆ, ಮುಂದೆ ಪ್ರಬುದ್ಧ ನಾಗರಿಕರಾದಾಗ ವನ್ಯಜೀವಿಗಳ ಉಳಿವಿಗೆ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಹಂತದ ಮಕ್ಕಳಿಗೆ 5ನೇ ತರಗತಿಯಿಂದ ಪ್ರಾರಂಭಿಸಿಕೊಂಡು ಅವರಿಗೆ ಈ ಚಿತ್ರಕಲಾ ಸ್ಪರ್ಧೆ, ವನ್ಯಜೀವಿಗಳ ಮಹತ್ವದ ಬಗ್ಗೆ ಪ್ರಬಂಧ ಸ್ಪರ್ಧೆ, ಈ ತರದ ಎಲ್ಲಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಲ್ಲಿ ಇರತಕ್ಕಂತಹ ಒಂದು ತಿಳುವಳಿಕೆ ಅದು ಯಾವ ಮಟ್ಟದಿದೆ ಅವ್ರಿಗೆ ಇನ್ನೆಷ್ಟು ತಿಳುವಳಿಕೆಯನ್ನು ಕೊಡಬಹುದು. ಅನೇಕ ಬಾರಿ ಮಕ್ಕಳು ಕೂಡ ಒಂದು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡುವಂತಹ ರೀತಿಯಲ್ಲಿ ಚಿತ್ರಗಳನ್ನು ಬರೀತಾರೆ ಮತ್ತು ಪ್ರಬಂಧಗಳನ್ನ ಬರೀತಾರೆ. ಅಂತಹ ಚಟುವಟಿಕೆಗಳನ್ನು ಮಾಡ್ತೇವೆ. ಸೈಕಲ್ ಜಾಥಾಗಳನ್ನ ರಾಜ್ಯದಾದ್ಯಂತ ಮಾಡ್ಕೊಳ್ತೀವಿ, ಬೀದಿ ನಾಟಕಗಳನ್ನ ಮಾಡ್ತೇವೆ, ಇವೆಲ್ಲ ಇನ್ನೂ ಅನೇಕ ಚಟುವಟಿಕೆಗಳನ್ನ ಮಾಡಿ ಜನರಿಗೆ ಇದ್ರ ಬಗ್ಗೆ ಅಂದ್ರೆ ಪಕ್ಷಿ ವೀಕ್ಷಣೆ ಅಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ಮತ್ತು ಪಾತ್ರಗಿತ್ತಿ ವೀಕ್ಷಣೆ ಅಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ. ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಿಗೆ ಈ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ಮುಖ್ಯವಾದ ಪ್ರಶ್ನೆ, ಯಾವ ಜೀವಿಗಳನ್ನ ನಾವು ವನ್ಯಜೀವಿಗಳು ಅಂತ ಪರಿಗಣಿಸ್ತೀವಿ? ವನ್ಯಜೀವಿಗಳ ಪರಿಭಾಷೆಯನ್ನು ನಾವು ನೋಡಿದ್ರೆ ಯಾವುದೇ ಒಂದು ಜೀವಿಯಾಗಿರ್ಬೋದು, ಪ್ರಾಣಿ, ಅದು ನೆಲದ ಮೇಲೆ ಇರತಕ್ಕಂಥದ್ದಾಗಿರ್ಬೋದು ಅಥವಾ ನೀರಿನಲ್ಲಿ ಇರತಕ್ಕಂಥದ್ದಾಗಿರ್ಬೋದು, ಅದೆಲ್ಲವೂ ವನ್ಯಜೀವಿ. ಅದಲ್ಲದೇನೆ ಒಂದು ವಾಸಸ್ಥಾನದ ಭಾಗವಾಗಿರ್ತಕ್ಕಂತಹ ಎಲ್ಲ ಸಸ್ಯಗಳನ್ನು ಕೂಡ ನಾವು ವನ್ಯಜೀವಿಗಳಂತಾನೆ ಪರಿಗಣಿಸಬೇಕು ಅಂತ ಹೇಳಿ, ವೈಲ್ಡ್ ಲೈಫ್ ಅನ್ನುವಂಥದ್ದು ಕೇವಲ ಪ್ರಾಣಿಗಳಿಗೆ ರೆಫರ್ ಮಾಡ್ತಕ್ಕಂಥದ್ದಲ್ಲ, ಸಸ್ಯಗಳಿಗೂ ಜೀವ ಇದೆಯಲ್ಲ, ಅವುಗಳಿಗೂ ಕೂಡ ಜೀವ ಇದೆ ಅನ್ನೋದಕ್ಕೆ ಆ ಜೀವಿಗಳನ್ನು ಕೂಡ ನಾವು ವನ್ಯಜೀವಿದ ಭಾಗ ಅಂತ ಹೇಳಿ ತಗೊಳ್ತೇವೆ. ಆದ್ರೆ ಭಾರತ ದೇಶಕ್ಕೆ ಸಂಬಂಧಿಸಿದಂತೆ ಕಾನೂನು ರಕ್ಷಣೆ ಇರುವಂತಹ ಇದಕ್ಕೆ ನೋಡಿದಾಗ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಈ ಪಟ್ಟಿಗಳನ್ನು ಮಾಡಿದ್ದಾರೆ, ಶೆಡ್ಯೂಲ್ 1 ಅಂತ ಹೇಳಿ, ಶೆಡ್ಯೂಲ್ 1A, B, ಶೆಡ್ಯೂಲ್ 1, 2 ಈ ರೀತಿ ಅನೇಕ ಶೆಡ್ಯೂಲ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಹತ್ವದ ಅನುಸಾರವಾಗಿ ಶೆಡ್ಯೂಲ್ 1 ಅಲ್ಲಿರ್ತಕ್ಕಂಥ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಶೆಡ್ಯೂಲ್ 1 ಅಲ್ಲಿ ತರ್ತಾರೆ. ಅದರ ನಂತರದ ಶೆಡ್ಯೂಲ್ಗಳಲ್ಲಿ ಸ್ವಲ್ಪ ಯಥೇಚ್ಛವಾಗಿರತಕ್ಕಂಥ ಪ್ರಾಣಿಗಳು. 5ನೇ ಶೆಡ್ಯೂಲ್ಗೆ ಬಂದ್ರೆ ಸ್ವಲ್ಪ ಅತಿ ಹೆಚ್ಚಾಗಿ ಉಪಟಳವನ್ನ ನೀಡತಕ್ಕಂತಹ ಪ್ರಾಣಿಗಳನ್ನ ಅದರಲ್ಲಿ ತರ್ತಾರೆ, ಪೋಷಕಾಗಿಗಳಾಗಬಹುದು, ಇಂಥವುಗಳನ್ನ ಶೆಡ್ಯೂಲ್ 5 ತರ್ತಾರೆ. ಹಾಗೆ ಶೆಡ್ಯೂಲ್ 6 ಮಹತ್ವದ ಎಲ್ಲ ಸಸ್ಯಗಳನ್ನ ತರ್ತಾರೆ. ಈ 6 ಶೆಡ್ಯೂಲ್ಗಳಲ್ಲಿ ಬರ್ತಕ್ಕಂತ ಎಲ್ಲ ಜೀವಿಗಳನ್ನು ಗುರುತಿಸಿದರೆ ಅವುಗಳನ್ನು ಕೂಡ ನಾವು ಕಾನೂನಾತ್ಮಕವಾಗಿ ವನ್ಯಜೀವಿಗಳಂತ ತಗೊಳ್ಬಹುದು. ಆದ್ರೆ ಎಲ್ಲಾ ಜೀವಿ ಅಂತ ಇರತಕ್ಕಂಥ ಪ್ರಾಣಿ ಸಸ್ಯ ಎಲ್ಲವೂ ಕೂಡ ವನ್ಯಜೀವಿಯ ಭಾಗವಾಗಿ ಬರುತ್ತೆ. ಈಗ ಮುಖ್ಯವಾಗಿ ನಮ್ಮಲ್ಲಿರುವಂತಹ ವನ್ಯಜೀವಿಗಳು ಯಾವ್ಯಾವ ಅಂತೀರಿ? ನಮ್ಮಲ್ಲಿ ಭಾರತ ಅತ್ಯಂತ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಹುಲಿಗಾಗಿ ಮತ್ತು ಏನು ಏಷ್ಯಾದ ಆನೆ ಅಂತ ಏನು ಹೇಳ್ತೇವೆ, ಆಮೇಲೆ ನಮ್ಮಲ್ಲಿ ಕಾಟಿ ಅಂತ ಹೇಳ್ತೀವಿ ಅಥವಾ ಇಂಡಿಯನ್ ಗೌರ್ ಅಂತ ಹೇಳ್ತಾರೆ, ಕಾಡುಕೋಣ ಕಾಡೆಮ್ಮೆ ಅಂತ ಹೇಳ್ತೀವಿ. ಇಂತಹ ದೊಡ್ಡ ದೊಡ್ಡ ಮ್ಯಾಮಲ್ಗಳಿಂದಾಗಿ ಬಹಳ ಪ್ರಸಿದ್ಧವಾಗಿದೆ ಸಸ್ತನಿಗಳು. ಅದಲ್ಲದೇನೆ ನಮ್ಮಲ್ಲಿ ಕೇವಲ ಇಡೀ ಪ್ರಪಂಚದಲ್ಲೇ ಏಷಿಯಾಟಿಕ್ ಲೈನ್ ಅಂತ ಏನ್ ಹೇಳ್ತೀವಿ, ಏಷ್ಯಾ ಖಂಡದ ಲೈನ್ ನಮ್ಮ ಗೀರ್ ನ್ಯಾಷನಲ್ ಪಾರ್ಕ್ ನಲ್ಲಿ ಮಾತ್ರ ಗುಜರಾತ್ನಲ್ಲಿ ಇದೆ. ಈ ರೀತಿ ಅತ್ಯಂತ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲದೇನೆ ಸುಮಾರು 1200 ಪಕ್ಷಿ ಪ್ರಭೇದಗಳಿದ್ದಾವೆ, ಚಿಟ್ಟೆ ಪ್ರಭೇದಗಳು ಅನೇಕ ಇದ್ದಾವೆ. ಎಲ್ಲ ರೀತಿಯ ವನ್ಯಜೀವಿಗಳಿಗೆ ಭಾರತ ಹೆಸರುವಾಸಿಯಾಗಿದೆ. ಅಂದ್ರೆ ಈಗ ಮುಖ್ಯವಾಗಿ ನಾವು ನಮ್ಮ ಪರಿಸರದಲ್ಲಿ ನಾವು ವನ್ಯಜೀವಿಗಳನ್ನ ಯಾಕೆ ಸಂರಕ್ಷಣೆ ಮಾಡಬೇಕು ಅಂತೀರಿ? ವನ್ಯಜೀವಿಗಳು ಅಂತಕ್ಕಂಥದ್ದು ಮನುಷ್ಯನೊಬ್ಬನನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ನಾವು ವನ್ಯಜೀವಿಗಳು ಅಂತ ಹೇಳಿ ಗುರುತಿಸ್ತೇವೆ. ಮನುಷ್ಯನ ಬದುಕು ಇವೆಲ್ಲವುಗಳನ್ನ ಕಳ್ಕೊಂಡ್ರೆ ಸಿಮೆಂಟ್ ಕಾಂಕ್ರೀಟ್ ಮಧ್ಯದಲ್ಲಿ ಒಂದು ನೀರಸವಾದಂತಹ ಒಂದು ಬದುಕಾಗತ್ತೆ. ಅದಲ್ದೇನೆ ಇಲ್ಲಿವರೆಗೂ ಮನುಷ್ಯ ಪ್ರಕೃತಿಯಲ್ಲಿ ಕೆಲವೊಂದು ಮಟ್ಟದ ಮಾಡಿಫಿಕೇಶನ್ಸ್ ಮಾರ್ಪಾಡುಗಳನ್ನ ಮಾಡಿಕೊಂಡು ಆದ್ರೆ ವನ್ಯಜೀವಿಗಳ ಇರುವಿಕೆಯಿಂದಾಗಿ ಅವನ ಬದುಕು ನೆಮ್ಮದಿಯಿಂದ ಇದೆ. ಮನುಷ್ಯ ಮುಂಚಿನಿಂದನೂ ತಾನು ಕಂಡುಕೊಂಡಿದ್ದೇನು, ಮೊದಲು ಆಹಾರ ಬೆಳೀಲಿಕ್ಕೆ ಶುರು ಮಾಡಿದ. ಒಂದು ಗೋಧಿಯನ್ನು ಬೆಳೆದ್ರೆ ಆದ್ರೆ ಅವತ್ತು ತರಕಾರಿಗೋಸ್ಕರ ಅವನು ಕಾಡಿನ ಮೇಲೆ ಅವಲಂಬಿಸಿದ್ದ, ಅಥವಾ ಮಾಂಸಕ್ಕಾಗಿ ಕಾಡಿನ ಮೇಲೆ ಅವಲಂಬಿಸಿದ, ಗಡ್ಡೆಗೆಣಸುಗಳ ಮೇಲೆ ಕಾಡಿನ ಮೇಲೆ ಅವಲಂಬಿಸಿದ್ದ. ಇವತ್ತು ಕೂಡ ಮನುಷ್ಯನ ಅವಲಂಬನೆ ನಿಂತಿಲ್ಲ. ಇವತ್ತು ಅನೇಕ ತರದ ಕಾಯಿಲೆಗಳು ಬರ್ತವೆ. ಕಾಯಿಲೆಗಳು ಬಂದಾಗ ಮತ್ತೆ ನಾವು ಹೇಳ್ತೀವಿ ಇದಕ್ಕೆ ಉತ್ತರ ಆಯುರ್ವೇದದಲ್ಲಿ ಇರಬಹುದು, ಗಿಡಮೂಲಿಕೆಗಳನ್ನು ಹುಡುಕೊಂಡು ಹೋಗೋಣ. ಕೊರೋನಾ ಬಂದಾಗ ದೇಶೀಯ ಪದ್ಧತಿಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿಕೊಂಡ್ರೆ ಒಳ್ಳೇದಾಗ್ತಂತ. ಯಾವ ಕಾಲಕ್ಕೆ ಮನುಷ್ಯ ಮರಳಿ ಕಾಡಿಗೆ ಹೋಗಿ ತನಗಿರೋ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕಾಗ್ತದೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಇತ್ತೀಚೆಗೆ ಹವಾಮಾನ ಬದಲಾವಣೆ ಆಗ್ತಾ ಇದೆ. ಮನುಷ್ಯ ಇವತ್ತೇನು ಅವನು ಬೆಳೆದಿದ್ದಾನೆ ಬೆಳೆಗಳು, ಒಂದು ವೇಳೆ ಹವಾಮಾನ ವೈಪರೀತ್ಯದಿಂದ ಅವು ಕಾಳು ಕಟ್ಟದಂತ ಆದ್ರೆ, ಅವುಗಳ ಇಳುವರಿ ಕಡಿಮೆ ಆದ್ರೆ ಮತ್ತೆ ಹೊಸ ತಳಿಗಳನ್ನ ಅವನು ಹುಡುಕ್ಬೇಕಾಗ್ತದೆ, ಅಲ್ಲಿ ಮತ್ತೆ ಅವನು ಕಾಡಿಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಕಾಡಿನಲ್ಲಿ ಪರಿಹಾರ ಇದೆ, ನಿಸರ್ಗದಲ್ಲಿ ಪರಿಹಾರ ಇದೆ. ಆ ಕಾರಣಕ್ಕೆ ಈ ಎಲ್ಲ ನಿಸರ್ಗದ ವಸ್ತುಗಳನ್ನ ಅವನು ಜೀವಿಗಳನ್ನು ಉಳಿಸ್ಕೋಬೇಕಾಗ್ತದೆ. ಅದಕ್ಕಿಂತಲೂ ಹೆಚ್ಚುವಾಗಿ ಪ್ರಾಣವಾಯು ಅಂತ ಹೇಳ್ತೀವಿ, ಬೆಂಗಳೂರು ದೆಹಲಿ ಮತ್ತು ಇಂತಲ್ಲೆಲ್ಲ ಕಲುಷಿತವಾದ ಪ್ರಾಣವಾಯು. ಹಾಗೆ ನೋಡಿದ್ರೆ ಕಾಡಿನಲ್ಲಿ ಒಳ್ಳೆ ಶುದ್ಧ ಗಾಳಿ ಇರ್ತದೆ, ಶುದ್ಧ ಗಾಳಿಯ ಮೂಲ ಕೂಡ ಅದು ಆಗೋದ್ರಿಂದ. ಮತ್ತು ಇವತ್ತು ಕುಡಿಯೋ ನೀರು ಕಾಡಿನಲ್ಲಿರೋ ನೀರನ್ನ ನೇರಕ್ಕೆ ಕುಡಿಯಬಹುದು, ಆ ಮಟ್ಟದಲ್ಲಿ ಇರ್ತದೆ. ಪಟ್ಟಣದಿಂದ ಹೊರಗೆ ಹೋಗುವ ನೀರನ್ನು ನಾವು ಕುಡಿಲಿಕ್ಕೆ ಆಗಲ್ಲ, ತ್ಯಾಜ್ಯ ಆಗಿರ್ತದೆ. ಮನುಷ್ಯ ಮುಟ್ಟಿದ್ದೆಲ್ಲ ತ್ಯಾಜ್ಯ ಆಗಿ ಕನ್ವರ್ಟ್ ಆಗುವಾಗ ತ್ಯಾಜ್ಯ ಇಲ್ಲದ ಒಂದು ಭಾಗವನ್ನು ಕೂಡ ಮನುಷ್ಯ ಉಳಿಸ್ಕೊಂಡ್ರೆ ಅದು ಅವನಿಗೆ ಉತ್ತಮವಾದ ಬದುಕನ್ನು ಕೊಡಬಲ್ದು. ಇಲ್ಲದೆ ಇದ್ರೆ ನೀರಸವಾದಂತಹ ತ್ಯಾಜ್ಯಪೂರ್ಣ ಮತ್ತು ವಿಷಪೂರ್ಣವಾದಂತಹ ವಾತಾವರಣದಲ್ಲಿ ಮನುಷ್ಯ ಜೀವಿಸಬೇಕಾಗ್ತದೆ. ಈಗ ವನ್ಯಜೀವಿಗಳು ಅಂದ್ರೆ ಕಾಡಿನ ಮೇಲೆ ಅವು ಅವಲಂಬಿತ ಆಗಿರ್ತವೆ, ಕಾಡುಗಳು ಕೂಡ ವನ್ಯಜೀವಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಹೌದು, ಅದು ಒಂದು ಪರಸ್ಪರ ಒಂದು ಸಂಬಂಧ ಇರತಕ್ಕಂತಹದ್ದು ಇದು. ಈಗ ನೋಡಿ ಎಷ್ಟು ಉತ್ತಮವಾದಂತಹ ಸಂಬಂಧ ಕಾಡು ಮತ್ತು ವನ್ಯಜೀವಿಗಳ ಮಧ್ಯದಲ್ಲಿ ಇದೆ ಅಂತ ಹೇಳಿದ್ರೆ, ಅವು ಯಾವುದೇ ವಸ್ತುಗಳನ್ನು ಬಳಕೆ ಮಾಡಿದ್ರೆ ಇನ್ನೊಬ್ಬರ ಬಳಕೆಗೆ ಅವುಗಳನ್ನು ಯೋಗ್ಯವಾಗಿ ಇಟ್ಟಿರ್ತವೆ. ಉದಾಹರಣೆಗೆ ನೀರು, ನೀರು ಅದರಲ್ಲಿ ಆನೆಗಳು ಸ್ನಾನ ಮಾಡ್ತವೆ, ಜಿಂಕೆಗಳು ಸ್ನಾನ ಮಾಡ್ತವೆ, ಕುಡಿತವೆ, ಎಲ್ಲವೂ ಕೂಡ ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡಿದ್ರು ಕೂಡ ಅದು ಕಾಡಿನಿಂದ ಹೊರಗೆ ಬರಬೇಕಾದ್ರೆ ಮನುಷ್ಯನಿಗೆ ಕುಡಿಯೋಕೆ ಯೋಗ್ಯವಾದಷ್ಟು ಪ್ರಮಾಣದಲ್ಲಿ ಅದನ್ನು ಬಿಟ್ಟಿರ್ತದೆ. ಅಂದ್ರೆ ಪರಸ್ಪರ ಅವಲಂಬನೆ ಅಂತಕ್ಕಂಥದ್ದು ಏನು ಸುಸ್ಥಿರವಾದಂತಹ ಬಳಕೆಯಿಂದಾಗಿ ಅವು ಯಾವ್ದನ್ನ ಅವಲಂಬಿಸಿದ್ರು ಒಬ್ರಿಗೊಬ್ರು ಹೊರೆ ಆಗಲ್ಲ. ಈಗ ಮನುಷ್ಯ ಕೈ ಹಾಕಿದ ತಕ್ಷಣನೆ ಯಾವುದೇ ಒಂದು ವಸ್ತುವನ್ನು ಅವನು ಬಳಕೆ ಮಾಡಿದ ಮೇಲೆ ಅದು ಮೂಲ ರೂಪದಲ್ಲಿ ಉಳಿಯೋದಿಲ್ಲ. ಅಲ್ಲಿ ಒಂದು ಏನಂತ ಆರೋಗ್ಯಪೂರ್ಣವಾದ ಅವಲಂಬನೆ ಇದೆ, ಸುಸ್ಥಿರವಾದ ಅವಲಂಬನೆ ಇದೆ. ಮನುಷ್ಯ ಯಾವುದನ್ನ ಅವಲಂಬಿಸ್ತಾನೆ ಅದನ್ನ ಮೊದಲು ಹಾಳಗೆಡುತ್ತಾನೆ, ಆಮೇಲೆ ಅದನ್ನ ಬಳಕೆ ಮಾಡ್ತಾನೆ. ಇದು ಮನುಷ್ಯ ಏನು ಅಂತಂದ್ರೆ ಭೂಮಿಯ ಮೇಲ್ಮೈಯನ್ನ ಮಾರ್ಪಾಡು ಮಾಡೋದ್ರಿಂದ ಈ ಎಲ್ಲ ಅವಘಡಗಳಿಗೆ ಕಾರಣ ಆಗ್ತದೆ. ಉಳಿದ ಯಾವುದು ಜೀವಿನೂ ಕೂಡ ಭೂಮಿಯ ಮೇಲ್ಮೈಯನ್ನ ಮಾರ್ಪಡಿಸೋದಿಲ್ಲ, ಅದು ಇದ್ದ ಹಾಗೆ ಉಪಯೋಗಿಸ್ತದೆ. ಸಂಪನ್ಮೂಲಗಳನ್ನು ಕೂಡ ಇದ್ದ ಹಾಗೆ ಉಪಯೋಗಿಸ್ತದೆ. ಆ ಕಲೆಯನ್ನು ಕಲ್ತ್ಕೋಬೇಕಾದ್ರೆ ನಾವು ವನ್ಯಜೀವಿಗಳನ್ನ ನೋಡಿ ಕಲಿಯಬೇಕು, ಹಾಗಾಗಿ ಅವುಗಳ ಉಳಿವು ನಮಗೆ ಬೇಕೇ ಬೇಕಾಗತ್ತೆ. ಇನ್ನು ಈ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಕೈಗೊಂಡಿರುವಂತಹ ಕ್ರಮಗಳೇನೇನು ಅಂತಿದೆ? ಈಗ ಒಂದು ಭೌಗೋಳಿಕ ವಿಸ್ತೀರ್ಣದ ಕೆಲವೊಂದು ಭಾಗ ವನ್ಯಜೀವಿಗಳಿಗಾಗಿನೇ ಮೀಸಲಿರಿಸಬೇಕು ಅಂತ ಹೇಳಿ ಆವಾಸ ಸ್ಥಾನಗಳನ್ನ ಮುಖ್ಯವಾಗಿ ನಾವು ಜಾಗತಿಕ ಮಟ್ಟದಲ್ಲಿ ಭೂಮಿಯ ಮೇಲ್ಮೈಯ ಸುಮಾರು 33% ಪ್ರದೇಶವನ್ನ ಹಸಿರಿನಿಂದ ಆಚ್ಛಾದಿತವಾದಂತಹ ಪ್ರದೇಶವಾಗಿ ನಾವು ಇಟ್ಕೊಂಡ್ರೆ ಮನುಷ್ಯನಿಗೆ ಬೇಕಾಗುವಂತ ಏನು ಇಕಾಲಜಿಕಲ್ ಸರ್ವಿಸಸ್ ಅಂತ ಹೇಳ್ತೇವೆ, ಹೌದು, ಆ ಎಲ್ಲ ಸೇವೆಗಳು ಮನುಷ್ಯನಿಗೆ ಲಭ್ಯ ಆಗ್ತದೆ. ಶುದ್ಧ ಗಾಳಿ, ನೀರು, ಗೊಬ್ಬರ, ಮಣ್ಣಿನ ಫಲವತ್ತತೆ, ಆಮೇಲೆ ವೈವಿಧ್ಯಮಯವಾದ ಔಷಧಿಗಳು, ವೈವಿಧ್ಯಮಯವಾದ ಆಹಾರ, ಮತ್ತು ಅವನಿಗೆ ಬೇಕಾಗುವಂತ ಮನರಂಜನೆ ಅದರಲ್ಲೆಲ್ಲ ಸಿಗುತ್ತೆ ಅಂತ ಅನ್ನೋದು. ಅದರಲ್ಲೂ ಕೂಡ ವಿಶೇಷವಾಗಿ ಮನುಷ್ಯ ಮತ್ತೆ ಆ 33% ಹಾಗೆ ಬಿಡೋದಿಲ್ಲ. ಅವನಿಗೆ ಬೇಕಾಗಿರ್ತಕ್ಕಂಥ ಕಟ್ಟಿಗೆ ತಗೊಳ್ತಾನೆ, ಅವನಿಗೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನ ತರ್ತಾನೆ, ಆಹಾರವನ್ನು ಹುಡುಕ್ತಾನೆ, ಇನ್ನೇನೇನೋ ಹುಡುಕ್ತಾನೆ ಅವನ ಪ್ರಯೋಜನ, ಅಥವಾ ಅವನಿಗೆ ದುಡ್ಡು ತಂದು ಕೊಡುವಂತದ್ದು ಯಾವುದೋ ಒಂದು ವಸ್ತುವನ್ನು ಹುಡ್ಕೊಂಡು ಹೋಗ್ತಾನೆ. ಹಾಗಾಗಿ ಅದರಲ್ಲಿ ಕೂಡ ನಾವು ಮ್ಯಾನ್ ಮ್ಯಾನೇಜ್ಡ್ ಫಾರೆಸ್ಟ್ ಅಂತ ಏನ್ ಹೇಳ್ತೀವಲ್ಲ, ಅದು ಮನುಷ್ಯನಿಗೆ ಮತ್ತೆ ಸಾಮಗ್ರಿಗಳನ್ನ ಸರಬರಾಜು ಮಾಡಲಿಕ್ಕೆ ಇರತಕ್ಕಂಥದ್ದು. ಆದ್ರೆ ಕೇವಲ ಪ್ರಾಣಿಗಳ ಆವಾಸ್ಥಾನನೇ ಇರಬೇಕು ಅಂತಂದ್ರೆ ಕನಿಷ್ಠ ಒಂದು ಭೂಭಾಗದ 5% ರಷ್ಟು, ಶೇಕಡ 5% ಇದನ್ನ ನಾವು ವನ್ಯಜೀವಿಗಳಿಗೋಸ್ಕರನೇ ಮೀಸಲಾಗಿಡಬೇಕು. ಹಾಗೆ ನಾವು ಮಾಡಿದ್ದೇವೆ ಅಂದ್ರೆ ಈಗ ಅವುಗಳನ್ನ ಅನೇಕ ರೀತಿಯಲ್ಲಿ ಘೋಷಣೆಗೊಳಪಡಿಸ್ತೇವೆ. ಈಗ ಮುಖ್ಯವಾಗಿ ನಾವು ಅಭಯಾರಣ್ಯಗಳು ಅಂತ ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ನಮ್ಮಲ್ಲಿರುವಂತಹ ಅಭಯಾರಣ್ಯಗಳ ಬಗ್ಗೆ ಸ್ವಲ್ಪ ಉದಾಹರಣೆಗಳನ್ನು ಕೊಡಬಹುದು? ಈಗ ಅಭಯಾರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನ ಇವುಗಳಲ್ಲಿ ಒಂದೊಂದಾಗಿ ನಾವು ನೋಡೋಣ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಏನ್ ಹೇಳ್ತೀವಲ್ಲ, ಅತ್ಯಂತ ಕಟ್ಟುನಿಟ್ಟಿನ ರಕ್ಷಣೆ ಇರತಕ್ಕಂತಹ ಒಂದು ಪ್ರದೇಶ. ಅದರಲ್ಲಿ ಏನು ಅಂತಂದ್ರೆ ದೊಡ್ಡ ಪ್ರದೇಶವನ್ನ ನಾವು ಗುರುತಿಸ್ತೇವೆ, ಆ ಕಾಡನ್ನ ನ್ಯಾಷನಲ್ ಪಾರ್ಕ್ ಆಗಿ ನಾವು ಮೊದಲು ಘೋಷಣೆ ಮಾಡಿದ್ವಿ. ಈಗ ಉದಾಹರಣೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ. ಹೌದು ಹೌದು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಕುದುರೆಮುಖವ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ, ಆಮೇಲೆ ಅಣಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಅಲ್ಲಿ ಕಾಳಿ ಟೈಗರ್ಗೆ. ಅಂತಂದ್ರೆ ಇವು ಕೇವಲ ಪ್ರಾಣಿಗಳಿಗೋಸ್ಕರ ಇರಬೇಕು, ಆದಷ್ಟು ಹೆಚ್ಚಿನ ಬಳಕೆ ಬೇರೆ ಯಾವುದಕ್ಕೂ ಸಾಧ್ಯ ಆಗಬಾರದು. ಅದರಲ್ಲಿ ಕೂಡ ಒಂದು ಕೋರ್ ಏರಿಯಾ ಅಂತ ಮಾಡ್ತಾರೆ, ಅದು ಯಾವುದೇ ಹಸ್ತಕ್ಷೇಪ ಇಲ್ಲಾರ್ದೇನೆ ಎಲ್ಲ ಪ್ರಾಣಿ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾದಂತಹ ಮತ್ತೊಂದು ಭಜನೆ ರಘುಪತಿ ರಾಘವ ರಾಜಾರಾಮ್ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ರಘುಪತಿ ರಾಘವ ಶ ಚಿರತೆ ಜೀಕ ಪ್ಯಾರಾರಾಮ ತನ್ಸಿ ಪಾವನ ಸೀತಾರಾಮ ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ಪತಿತ ಪಾವನ ಸೀತಾರಾಮ ಪತಿತ ಪಾವನ ಇದುವರೆಗೂ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಅವರ ಕಾರ್ಯಕ್ರಮ ಅದ್ಭುತವಾಗಿ ಈ ಎರಡು ಭಜನೆಗಳನ್ನು ಅವರು ಬಾಪೂಜಿಗೆ ಇಷ್ಟವಾದಂತಹ ಭಜನೆಗಳನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಮತ್ತೊಮ್ಮೆ ವಾದ್ಯ ವೃಂದಕ್ಕೂ ಮತ್ತು ದೀಪಿಕಾ ಶ್ರೀಕಾಂತ್ ಅವರಿಗೂ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹ ಕೊಡೋಣ. ಮುಂದಿನ ಕಾರ್ಯಕ್ರಮ ಇದೀಗ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತವರು ದ್ವಾರಕನಾಥ ರೆಡ್ಡಿ ರಮಣಾರ್ಪಣಂ ಟ್ರಸ್ಟ್ನವರು. ಕನ್ನಡದ ಸರ್ವಜ್ಞ ಕವಿಯ ಒಂದು ಮಾತಿದೆ, ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದಡೆ ಕೈಲಾಸ ಬಿಂದಾಣವಕ್ಕೂ ಸರ್ವಜ್ಞ ಅಂತ. ತನ್ನಂತೆ ಪರರನ್ನು ಆ ರೀತಿಯ ಪ್ರೀತಿಯಿಂದ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ವಿದ್ಯಾರ್ಥಿಗಳನ್ನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತಹ ದ್ವಾರಕನಾಥ ರೆಡ್ಡಿ ರಮಣಾರ್ಪಣಂ ಟ್ರಸ್ಟ್ ಗ್ರಾಮೀಣ ಭಾಗದಲ್ಲಿ ಅವರ ಜೀವನದ ಉತ್ಸಾಹವನ್ನ ಹೆಚ್ಚಿಸಲಿಕ್ಕಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ ಶ್ರೀಮತಿ ಅನಿತಾ ರೆಡ್ಡಿ ಅವರ ಮುಂದಾಳತ್ವದಲ್ಲಿ. ಈಗ ಅವರಿಂದ ಗೀತೆ ಪ್ರಸ್ತುತವಾಗ್ತಾ ಇದೆ, ಬೆಂಗಾಲಿ ಗೀತೆ ಏಕ್ಲಚನು. ಈ ರಚನೆಯನ್ನ ಮಾಡಿರುವಂತವರು ರವೀಂದ್ರನಾಥ್ ಟ್ಯಾಗೂರ್ ಅವರು. ಈ ಒಂದು ಕಾರ್ಯಕ್ರಮವನ್ನ ಗಾಯಕರಾದಂತಹ ಮೈಥಿಲಿ ಠಾಕೂರ್, ರಿಷಭ್ ಠಾಕೂರ್, ಅಯಾಚಿ ಠಾಕೂರ್ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ನೃತ್ಯ ಸಂಯೋಜನೆ ಭಾರತಿ ಗೌಡ ಅವರದು. ಇದೀಗ ದ್ವಾರಕನಾಥ ರೆಡ್ಡಿ ರಮಣಾರ್ಪಣಂ ಟ್ರಸ್ಟ್ ವತಿಯಿಂದ ಜೀವನೋತ್ಸವದ ಈ ಮಕ್ಕಳ ನೃತ್ಯ. ದ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಎ ಡಾನ್ಸ್ ಟ್ರಿಬ್ಯೂಟ್ ಆನ್ ದಿ ಒಕೇಶನ್ ಆಫ್ ಮಹಾತ್ಮ ಗಾಂಧೀಸ್ ಬರ್ತ್ಡೇ. It will be performed to Rabindranath Tagore's Ekla Cholo Re, which was again another favorite song of the Mahatma. To perform this will be the children, young ladies of the Jeevanotsava dance group under the auspices of the Dwaranath Reddy Ramanarpanam Trust, The performers are from the urban poor communities of Bangalore, and they have always been very enthusiastic about coming and performing here. I hope you enjoy their program, ladies and gentlemen. ತಮ್ಮೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಆ ಮಕ್ಕಳನ್ನ ಸ್ವಾಗತಿಸಿ ಇದೀಗ ಜೀವನೋತ್ಸವದ ಮಕ್ಕಳಿಗೆ ಜೀವನೋತ್ಸವದ ಈ ಮಕ್ಕಳು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಆಮ್ ಶೋರ್ ಯು ಎಂಜಾಯ್ಡ್ ದಿಸ್ ವಂಡರ್ಫುಲ್ ಮೆಸೇಜ್ ವಿಚ್ ಗಾಂಧಿ ಲಿವ್ಡ್ ಬೈ ಇನ್ ಹಿಸ್ ಲೈಫ್. ನೆವರ್ ಮೈಂಡ್ ಇಫ್ ಯು ಹ್ಯಾವ್ ಟು ಗೋ ಅಲೋನ್, ಅಕ್ಲಾ ಚೋಲೋರೇ, ಬಟ್ ಗೆಟ್ ಹ್ಯಾವ್ ಅಚೀವ್ ಯುವರ್ ಒಬ್ಜೆಕ್ಟಿವ್ಸ್. ಅಂಡ್ ಐ ಥಿಂಕ್ ದೀಸ್ ಚಿಲ್ಡ್ರನ್ ಡಿಡ್ ಅ ಮಾರ್ವೆಲಸ್ ಜಾಬ್ ಆಫ್ ಇಟ್. ಪ್ಲೀಸ್ ಗಿವ್ ದಮ್ ಅ ಬಿಗ್ ಹ್ಯಾಂಡ್, ಲೇಡೀಸ್ ಅಂಡ್ ಜೆಂಟಲ್ಮೆನ್. ಕಲಾವಿದರು ಪೂಜಾ, ರಾಗಿಣಿ, ಶಿಲ್ಪ, ಅನುಪಮ, ಪ್ರಿಯಾಂಕಾ, ರುತ್ ಮತ್ತು ಶ್ರಾವಣಿ ಅಶ್ವಿನಿ ಅವರು. ಈ ಕಾರ್ಯಕ್ರಮದ ನೃತ್ಯ ಸಂಯೋಜನೆಯನ್ನ ಮಾಡಿದಂತವರು ಭಾರತಿ ಗೌಡ ಅವರು. ಮುಂದಿನ ಕಾರ್ಯಕ್ರಮ ವಸುದೈವ ಕುಟುಂಬಕಮ್ಮ ಅನ್ನುವಂತಹ ಒಂದು ನೃತ್ಯ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಡಾಕ್ಟರ್ ಪದ್ಮಜಾ ಸುರೇಶ್ ಅವರು. ಡಿವಿಜಿ ಅವರ ಒಂದು ಮಾತಿದೆ, ಜಗದ ಕಲ್ಯಾಣದೊಳಗೆ ಆತ್ಮ ಕಲ್ಯಾಣವನ್ನ, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನ್ನು, ಜಗದ ಜೀವಿತದೆ ನಿಜ ಜೀವಿತದ ಪೂರ್ತಿಯನ್ನು ಬಗೆಯಲು ಅರಿತವನ್ನು.